ಮಾತನಾಡುವ ಒಂದು ಶೈಲಿಗಿಂತನೂ ಇದು ಒಂದು ರೀತಿ ವಿಭಿನ್ನವಾದ ಕಾವ್ಯಾತ್ಮಕ ಸಾಲು, ತುಂಬಾ ಚೆನ್ನಾಗಿದೆ ಅದು. ಒಳ್ಳೇದು ಮೋನಿಕಾ ಸುರೇಶ್ ಅವರೇ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಸರಿ ಉತ್ತರ ನೀಡಿದ್ರಿ, ಧನ್ಯವಾದಗಳು. ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಡಿ ರಮೇಶ್ ಕೊಲ್ಲರಹಳ್ಳಿ, ಸಹಕಾರ ಎಸ್ ವಿ ತಾರಾನಾಥ್ ಹಾಗೂ ಶಾಸ್ತ್ರಿ ಅವರು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಕೃಷಿ ರಂಗ, ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಈ ಕಾರ್ಯಕ್ರಮದಲ್ಲಿ ಇಂದು ಚಳಿಗಾಲದ ತರಕಾರಿ ಬೆಳೆಗಳ ಸಮಗ್ರ ಬೇಸಾಯ ಕ್ರಮಗಳು, ಈ ಕುರಿತು ಅರಕಲಗೂಡು ತಾಲೂಕು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮದ ಸೂದನ್. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದ ತರಕಾರಿ ಬೆಳೆಗಳ ಸಮಗ್ರ ಬೇಸಾಯ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಚಳಿಗಾಲದಲ್ಲಿಯೂ ಕೂಡ ನಾವೊಂದಷ್ಟು ತರಕಾರಿ ಬೆಳೆಗಳನ್ನು ಬೆಳೆದುಕೊಳ್ತೇವೆ. ಈ ತರಕಾರಿ ಬೆಳೆಗಳನ್ನ ಚಳಿಗಾಲದಲ್ಲಿ ಬೆಳೆಯುವಂತಹ ಸಂದರ್ಭದಲ್ಲಿ ನಮಗೊಂದಷ್ಟು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಬಹಳ ಮುಖ್ಯವಾಗಿ ಈ ವಾತಾವರಣ ಬಹಳ ತಂಪಾಗಿರತಕ್ಕಂಥ ಈ ಸಂದರ್ಭದಲ್ಲಿ ಈ ರೋಗ ಮತ್ತು ಕೀಟಗಳ ಹಾವಳಿ ಹೆಚ್ಚಾಗಿರುತ್ತೆ. ಹಾಗಾಗಿ ಸಾಕಷ್ಟು ಅನಾನುಕೂಲ ಆಗ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಕಾಣಬಹುದು. ಹಾಗೆಯೇ ಈ ಸಮ ಪ್ರಮಾಣದಲ್ಲಿ ಒಂದಷ್ಟು ಬಿಸಿಲು ಕೂಡ ಜಾಸ್ತಿ ಇರುತ್ತೆ. ಮುಂಜಾನೆಯ ಸಮಯದಲ್ಲಿ, ಸಂಜೆಯ ಸಮಯದಲ್ಲಿ ಸಾಕಷ್ಟು ತಂಪಿನ ವಾತಾವರಣ ಇರುತ್ತೆ. ಇದು ಅನೇಕ ರೋಗ ಮತ್ತು ಕೀಟಗಳಿಗೆ ಮತ್ತು ಬೇರೆ ಬೇರೆ ಪ್ರಕಾರದ ಒಂದಷ್ಟು ಸಮಸ್ಯೆಗಳು ಏನು ಬಾಧಿಸುತ್ತೋ, ಅದು ನಮಗೆ ನೀರಿನ ಲಭ್ಯತೆ ಆಗಬಹುದು, ಹಾಗೆ ಕಳೆಯ ಸಮಸ್ಯೆ, ಈ ತರದ ಸಮಸ್ಯೆಗಳು ಒಂದಷ್ಟು ಹೆಚ್ಚು ಪ್ರಮಾಣದಲ್ಲಿ ಬಾಧಿಸುತ್ತೆ. ಈ ನಿಟ್ಟಿನಲ್ಲಿ ಈ ಚಳಿಗಾಲದ ಸಂದರ್ಭದಲ್ಲಿ ನಾವೇನು ತರಕಾರಿ ಬೆಳೆಗಳನ್ನ ಬೆಳಿತೀವೋ, ಈ ಸಂದರ್ಭದಲ್ಲಿ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ನಿರ್ವಹಣೆಯನ್ನ ಮಾಡಬೇಕು, ವಹಿಸಬೇಕು, ಈ ಸಮಸ್ಯೆಗಳಿಂದ ಹೇಗೆ ನಾವು ಪಾರಾಗಬಹುದು ಅಂತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅರಕಲಗೂಡು ತಾಲೂಕಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ಡಾಕ್ಟರ್ ಡಿ ರಾಜೇಶ್ ಅವರು ನಮ್ಮೊಂದಿಗೆ ಇದ್ದಾರೆ. ರಾಜೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮ್ಮ ಭಾಗದಲ್ಲಿ ಅಂತ ಅಂದ್ರೆ ವಿಶೇಷವಾಗಿ ಹಾಸನ ಜಿಲ್ಲೆ ತರಕಾರಿ ಬೆಳೆಗೆ ಒಂದಷ್ಟು ಹೆಚ್ಚು ಹೆಸರನ್ನ ಮಾಡಿರತಕ್ಕಂಥದ್ದು, ಹೆಚ್ಚು ತರಕಾರಿಯನ್ನ ಇಲ್ಲಿ ಬೆಳೆಯಲಾಗುತ್ತೆ. ನಮ್ಮ ನೆರೆಹೊರೆಯ ಜಿಲ್ಲೆಗಳಾದಂತಹ ದಕ್ಷಿಣ ಕನ್ನಡ ಇರಬಹುದು, ಉತ್ತರ ಕನ್ನಡ ಇರಬಹುದು, ಮತ್ತೆ ಕೊಡಗು, ಈ ಭಾಗಕ್ಕೆ ಈ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ತರಕಾರಿ ಬೆಳೆಗಳು ಬಹಳ ಮುಖ್ಯವಾಗಿ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಹಾಗಾಗಿ ಈ ಎಲ್ಲಾ ಜಿಲ್ಲೆಗಳು ಕೂಡ ನಮ್ಮ ಜಿಲ್ಲೆಯನ್ನ ತರಕಾರಿ ಬೆಳೆಯನ್ನ ಅವಲಂಬಿಸಿರೋದ್ರಿಂದ ಚಳಿಗಾಲದ ಸಂದರ್ಭದಲ್ಲಿ ನಾವೊಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ತರಕಾರಿಯನ್ನ ಬೆಳೀಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ತರಕಾರಿಯನ್ನ ಈ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಯಾವೆಲ್ಲ ತರಕಾರಿಯನ್ನ ಬೆಳೆಯಲಾಗುತ್ತೆ ಇಲ್ಲಿ? ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಹೇಳಬೇಕಂದ್ರೆ ಟೊಮೆಟೊ, ಮೆಣಸಿನಕಾಯಿ ಮತ್ತೆ ಬದನೆಕಾಯಿ, ಆಮೇಲೆ ಆಲೂಗೆಡ್ಡೆ, ಆಮೇಲೆ ಕೋಸು, ಎಲೆಕೋಸು, ಹೂಕೋಸು, ಆಮೇಲೆ ಕ್ಯಾರೆಟ್, ಬೀಟ್ರೂಟು, ಆಮೇಲೆ ಬೀನ್ಸ್, ಈ ತರದ ಬೆಳೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೀತಾರೆ. ಹೆಚ್ಚಾಗಿ ಈ ತರದ ಬೆಳೀತಾರೆ, ಈ ಹಾಗ್ಲ ಮತ್ತೆ ತೊಂಡೆ, ಆಮೇಲೆ ಬಳ್ಳಿ, ಇದನ್ನ ಕುಂಬಳಕಾಯಿ, ಇಂಥವನ್ನೆಲ್ಲ ಬೆಳೀತಾರೆ. ಅಂದ್ರೆ ಹೆಚ್ಚಾಗಿ ನಾನು ಮೊದಲು ಏನ್ ಹೇಳಿದೆ, ಆ ಬೆಳೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾರೆ. ಈ ಬೇರೆ ಕಾಲದಲ್ಲಿ ನಾವು ತರಕಾರಿಗಳನ್ನ ಬೆಳೆಯೋದಕ್ಕೂ, ಚಳಿಗಾಲದಲ್ಲಿ ಬೆಳೆಯೋದಕ್ಕೂ ಏನು ವ್ಯತ್ಯಾಸಗಳಿರುತ್ತೆ? ಈಗ ನಮ್ಮ ಜಿಲ್ಲೆಯಲ್ಲಿ ಹೇಳಬೇಕು ಅಂತಂದ್ರೆ ಮುಂಗಾರಲ್ಲಿ ತರಕಾರಿ ಬೆಳೆಯೋದು ಸ್ವಲ್ಪ ಕಷ್ಟ. ಅದರಲ್ಲೂ ನಮ್ಮ ಈ ಕಡೆ ಏನ್ ಮಲೆನಾಡು, ಅರೆ ಮಲೆನಾಡು ಭಾಗ ಇದೆ, ಅಲ್ಲಿ ಮಳೆ ಯಥೇಚ್ಛವಾಗುತ್ತೆ. ಮಳೆ ಯಥೇಚ್ಛವಾಗೋ ಜಾಗದಲ್ಲಿ ನಾವು ಮುಂಗಾರಿನಲ್ಲಿ ತರಕಾರಿ ಬೆಳೆ ಬಹಳ ಕಷ್ಟ. ಹಾಗಾಗಿ ನಮ್ಮಲ್ಲಿ ಹಿಂಗಾರಿನಲ್ಲಿ ಬೆಳೆ ಪದ್ಧತಿ ಅನ್ನೋದು ತರಕಾರಿ ಬೆಳೆಗಳಿಗೆ ಬಹಳ ತಲತಲಾಂತರದಿಂದ ರೂಢಿಯಾಗಿ ಬಂದಿರ್ತದೆ. ಹಾಗಾಗಿ ನಮ್ಮಲ್ಲಿ ಹಿಂಗಾರಲ್ಲಿ ಹೆಚ್ಚಿನ ತರಕಾರಿಗಳು ಬೆಳೀತಾರೆ. ಆಲೂಗೆಡ್ಡೆ ಒಂದನ್ನ ಮಾತ್ರ ನಮ್ಮಲ್ಲಿ ಮುಂಗಾರಲ್ಲಿ ಬಹಳ ಯಥೇಚ್ಛವಾಗಿ ಬೆಳೀತಾರೆ. ಮತ್ತೆ ಅರಸೀಕೆರೆ ಅಂತ ಭಾಗದಲ್ಲಿ ಅಲ್ಲಿ ಮುಂಗಾರಲ್ಲೂ ಕೂಡ ತರಕಾರಿಗಳು ಬೆಳೀತಾರೆ. ಹಿಂಗಾರಲ್ಲಿ ತರಕಾರಿಗೆ ಬೆಳೆಯೋದಕ್ಕೂ ಒಂದು ಸೂಕ್ತ ಸಂದರ್ಭ ನಮ್ಮ ಹಾಸನ ಜಿಲ್ಲೆ ನಮ್ಮ ಏನು ವಾತಾವರಣ ಇದೆ ಅದು ಸಹ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಹಿಂಗಾರಲ್ಲಿ ಹೆಚ್ಚಿನ ತರಕಾರಿಗಳನ್ನ ಬೆಳೆಯಕ್ಕೆ ರೈತರಿಗೂ ಕೂಡ ಸಹಕಾರಿಯಾಗುತ್ತೆ. ಅದೇ ರೀತಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತವೆ, ಅದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ನಾವು ಯಾವುದೇ ತರಕಾರಿಯನ್ನ ಈ ಒಂದು ಚಳಿಗಾಲದ ಸಂದರ್ಭದಲ್ಲಿ ಬೆಳೆತಕ್ಕಂತಹ ಮುನ್ನ ನಾವು ನಮ್ಮ ಭೂಮಿಯನ್ನ ಹೇಗೆ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಮತ್ತು ಯಾವ ಮಣ್ಣಿನಲ್ಲಿ ಯಾವ ತರಹದ ತರಕಾರಿಯನ್ನ ಬೆಳೀತಕ್ಕಂಥದ್ದು ಹೆಚ್ಚು ಸೂಕ್ತ? ನಾವು ಮಣ್ಣಿನ ಬಗ್ಗೆ ಫಸ್ಟ್ ಮಾತಾಡಬೇಕಾಗುತ್ತೆ. ಮಣ್ಣು ಯಾವುದು ತರಕಾರಿಗೆ ಅಂತಂದ್ರೆ ನಾವು ಫಸ್ಟ್ ಗುರುತು ಮಾಡ್ಕೋಬೇಕು. ಸಂಪೂರ್ಣವಾಗಿ ಜಮೀನ್ ಪೂರ್ತಿ ಎರೆ ಮಣ್ಣಿದ್ದು ಅದೇನಾದ್ರು ಹಳ್ಳದ ಜಾಗ ಆಗಿದ್ದು ನೀರ್ ನಿಲ್ಲುತ್ತೆ ಅನ್ನಂಗೆ ಕಂಡು ಬಂದ್ರೆ ನಾವು ಅದನ್ನ ಯಾವುದೇ ಕಾರಣಕ್ಕೂ ಅಂತ ಮಣ್ಣನ್ನ ತರಕಾರಿಗೆ ಆಯ್ಕೆ ಮಾಡಬಾರ್ದು. ಅದು ಬಿಟ್ರೆ ಎಲ್ಲಾ ತರದ ಮಣ್ಣಲ್ಲೂ ನಾವು ಬೆಳೆ ಮಾಡಬಹುದು. ಅದನ್ನ ತಯಾರಿಕೆ ಮಾಡೋ ವಿಧಾನದಲ್ಲಿ ಮಣ್ಣನ್ನ ಉಳುಮೆ ಮಾಡೋ ಇದರಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಆಳವಾದ ಉಳುಮೆ ಮಾಡಬೇಕು. ಯಾವುದೇ ಬೆಳೆಗಾಗ್ಲಿ ನಾವು ಆಳವಾದ ಉಳುಮೆ ಮಾಡಬೇಕು. ಆಳವಾದ ಉಳುಮೆ ಮಾಡೋದ್ರಿಂದ ನಮ್ಗೆ ಕೆಲವು ಪ್ರಯೋಜನಗಳಿದಾವೆ. ಅವೇನು ಅಂತ ಅಂದ್ರೆ, ಈಗ ನಾವು ಈಗ ಇನ್ ಕೇಸ್ ಕಾಂಡದ ಬೆಳೆಗಳಾದ್ರೆ, ಈಗ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಈ ತರದ ಬೆಳೆಗಳಾಗಿರ್ಬೋದು, ಮೂಲಂಗಿ, ಇಂಥ ಬೆಳೆಗಳಿಗೆ ಮಣ್ಣು ಎಷ್ಟು ಸಾಫ್ಟ್ ಆಗಿರುತ್ತೆ ಅಷ್ಟು ಆಳವಾಗಿ ಅವು ಬೇರೆ ಹೋಗುತ್ತೆ. ಹಂಗಾಗಿ ಅದೊಂದು ಉಪಯೋಗ. ಅದ್ರ ಜೊತೆಗೆ ಮಣ್ಣಲ್ಲಿ ಯಾವ್ದಾದ್ರು ರೋಗದ ಮತ್ತೆ ಕೀಟದ ಕುರುಹುಗಳು ಅಲ್ಲಿ ಬೇರೆ ಹಿಂದಿನ ಬೆಳೆದು ಯಾವ್ದಾದ್ರು ಅದ್ರದ್ದು ಉಳಿದಿತ್ತು ಅಂತಂದ್ರೆ ಅದು ಹೊರಗೆ ಬರುತ್ತೆ. ಹೊರಗೆ ಬಂದು ಅದು ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ಅದು ಅಲ್ಲಿಗೆ ನ್ಯೂಟ್ರಲೈಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಅವ್ರದ್ನ ಆಳವಾಗಿ ಉಳುಮೆ ಮಾಡಿಲ್ಲ ಅಂತಂದ್ರೆ ಅದಲ್ಲೇ ಇರ್ತದೆ, ಮತ್ತೆ ನಮ್ಮ ಬೆಳೆ ಬಂದ ಸಂದರ್ಭದಲ್ಲಿ ಅದು ಪ್ಯೂಪಾ ಇದ್ದಿದ್ದು ಮೊಟ್ಟೆಗಳು ಒಡೆದು ಮರಿಯಾಗಿ ಬಂದು ನಮ್ಮ ಬೆಳೆಗೆ ಕೀಟಗಳಿಂದ ಹಾನಿಯಾಗದು ಆಗುತ್ತೆ, ಮತ್ತೆ ರೋಗದ ಲಕ್ಷಣಗಳು ಅಲ್ಲಿ ಬಲಿತಾ ಹೋಗುತ್ತೆ, ಅವಾಗ ನಮ್ಮ ಬೆಳೆ ಮೇಲೆ ರೋಗದ ಲಕ್ಷಣಗಳು ಕಾಣಿಸ್ತಾ ಹೋಗ್ತವೆ. ಹಾಗಾಗಿ ಆಳವಾದ ಉಳುಮೆ ಮಾಡಿ ಏರುಮಡಿಯಲ್ಲಿ ತರಕಾರಿನ ಬೆಳೆಯೋದು ಮಳೆಯಿಂದ ಸಹ ಸಂರಕ್ಷಣೆ ಮಾಡಕ್ಕೆ ಹೆಲ್ಪ್ ಆಗ್ತದೆ, ಮತ್ತೆ ಇವೆರಡು ಸಮಸ್ಯೆಗಳು ಕೂಡ ಸಹಕಾರಿಯಾಗ್ತದೆ. ಅಂತ ಅಂದ್ರೆ ನಾವು ಏನು ಈ ಚಳಿಗಾಲದಲ್ಲಿ ತರಕಾರಿಯನ್ನ ಬೆಳಿಬೇಕು ಅಂತ ಹೇಳಿ ಅನ್ಕೊಳ್ತೀವೋ, ಭೂಮಿ ಸಿದ್ಧತೆಯನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಬಹಳ ಆಳವಾಗಿ ಉಳುಮೆಯನ್ನ ಮಾಡಬೇಕು, ಮಣ್ಣು ಹೆಚ್ಚು ಹುಡುಹುಡಿಯಾಗಿ ಇರಬೇಕು, ಏರುಮಡಿಯನ್ನ ಮಾಡಿಕೊಂಡು ಬೆಳೆಯೋದ್ರಿಂದ ಹೆಚ್ಚು ಅನುಕೂಲಗಳು ನಮಗೆ ಲಭಿಸುತ್ತೆ, ಇಲ್ಲ ಅಂತಂದ್ರೆ ಒಂದಷ್ಟು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ. ಈ ಚಳಿಗಾಲದಲ್ಲಿ ಒಂದಷ್ಟು ನೀರಿನ ಕೊರತೆಯನ್ನ ನಾವು ನೋಡಬಹುದು. ಅಂತ ಅಂದ್ರೆ ಮುಂಗಾರು ಹಿಂಗಾರು ಎರಡು ಕೂಡ ಮುಗ್ದಿರುತ್ತೆ, ಒಂದಷ್ಟು ನೀರು ಸಂಗ್ರಹ ಆಗಿರೋಂಥದ್ದನ್ನ ನಾವು ಬಳಕೆಯನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ಈ ನೀರಿನ ಬಳಕೆಯಲ್ಲಿ ನಾವು ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ? ಈಗ ಒಂದು ಕೇವಲ 10-15 ವರ್ಷ ಹಿಂದೆ ನೋಡಿದ್ರೆ ತಂತ್ರಜ್ಞಾನ ಎಷ್ಟು ಬದಲಾವಣೆ ಆಗಿದೆ ಅಂತ ನಾವಿಲ್ಲಿ ಕಾಣಬಹುದು. 10-15 ವರ್ಷದ ಹಿಂದೆ ನಾವು ಏರುಮಡಿಗಳನ್ನ ಮಾಡ್ತಿದ್ದೋ, ಸಸಿಗಳನ್ನ ನಾಟಿ ಮಾಡ್ತಿದ್ದೋ, ಹಾಯಿ ನೀರು ಪದ್ಧತಿಯನ್ನ ಬಳಕೆ ಮಾಡ್ತಿದ್ದೆ. ಆಮೇಲೆ ಕಳೆಗಳು ಬಂದಾಗ ಕೈಗುದ್ದಲಿಂದ ಕಳೆ ತೆಗೆಯೋದು ಅಥವಾ ಕೈಯಿಂದ ಕಳೆ ತೆಗೆಯೋದು ಈ ಕಾರ್ಯಗಳನ್ನ ಮಾಡ್ತಾ ಇದ್ದವು. ಇವತ್ತಿನ ದಿನದಲ್ಲಿ ನಮಗೆ ಯಾವ ರೀತಿ ತಂತ್ರಜ್ಞಾನ ಇದೆ ಅಂದ್ರೆ, ಪ್ಲಾಸ್ಟಿಕ್ ಹೊದಿಕೆಗಳ ಬಳಕೆ ಇತ್ತೀಚೆಗೆ ಬಹಳ ಪ್ರಚಲಿತದಲ್ಲಿದೆ. ನಾವು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಈ ಕಡೆಲ್ಲ ನೋಡ್ರೆ ಅದು ತರಕಾರಿ ಹಬ್ ಅದು. ಅಲ್ಲಿ ತರಕಾರಿಯನ್ನ ಬಹಳ ಯಥೇಚ್ಛವಾಗಿ ಬಹಳಷ್ಟು ನಮಗಿಂತ ಒಂದು 10 ಪಟ್ಟು ಹೆಕ್ಟೇರ್ಗಳಲ್ಲಿ ಬೆಳೀತಾರಲ್ಲಿ. ಹಾಗಾಗಿ ಅಲ್ಲಿ ಸಂಪೂರ್ಣವಾಗಿ ಅವರಿಗೆ ನೀರಿನ ಸಮಸ್ಯೆ ಇರೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಪ್ಲಾಸ್ಟಿಕ್ ಹೊದಿಕೆಯನ್ನ ಬಳಸೇ ಬಳಸ್ತಾರೆ. ಪ್ಲಾಸ್ಟಿಕ್ ಹೊದಿಕೆಯನ್ನ ಬಳಸೋದ್ರಿಂದ ಎರಡು ಲಾಭ ಇದೆ, ಮತ್ತೆ ಅದ್ರ ಜೊತೆಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿದ ಮೇಲೆ ನಾವು ಹನಿ ನೀರಾವರಿ ಮಾಡಲೇಬೇಕು. ಪ್ಲಾಸ್ಟಿಕ್ ಹೊದಿಕೆ ಮತ್ತೆ ಹನಿ ನೀರಾವರಿ ಹೇಗೆ ನಮಗೆ ಸಹಕಾರಿಯಾಗ್ತದೆ ಅಂತಂದ್ರೆ, ನಮಗೆ ಬೋರ್ವೆಲ್ ಅಲ್ಲಿ ನೀರು ಕಡಿಮೆ ಇದ್ರು ಸಹ, ಯಾಕೆಂದ್ರೆ ನಮಗೆ ಮಳೆ ನಿಂತೋಗಿರುತ್ತದೆ ಆ ಸಂದರ್ಭದಲ್ಲಿ, ಕಂಪಲ್ಸರಿ ನಾವು ಭೂಮಿಲಿ ಇರ್ತಕ್ಕಂಥ ನೀರನ್ನೇ ತೆಗೆದು ನಾವು ಬೋರ್ವೆಲ್ ನೀರನ್ನು ತೆಗೆದು ತರಕಾರಿಯನ್ನ ಬೆಳೆ ಮಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಹನಿ ನೀರಾವರಿ ಬಳಕೆ ಮಾಡೋದ್ರಿಂದ, ಹಾಯಿ ನೀರಲ್ಲಿ ನಾವು 1 ಲಕ್ಷ ಲೀಟರ್ ನೀರನ್ನ ಬಳಕೆ ಮಾಡಿದ್ರೆ ಒಂದು ಸತಿಗೆ ನಾವು ನೀರಾವರಿ ಕೊಡಕ್ಕೆ ಕೇವಲ 1,20,000-25,000 ಲೀಟರ್ ನಾವು ಬಳಸ್ಕೊಂಡು ಹನಿ ನೀರಾವರಿಯಲ್ಲಿ ನೀರು ಕೊಡಬಹುದು. ಮತ್ತೆ ಪ್ಲಾಸ್ಟಿಕ್ ಹೊದಿಕೆ ಇರೋದ್ರಿಂದ ನಾವು ಹಾಯಿ ನೀರಲ್ಲಿ ಹಾಯಿಸಿದಾಗ ಅದು ಆವಿಯಾಗುವಂತ ಸಂದರ್ಭ ಇರ್ತದೆ, ಆದ್ರೆ ಇದರಲ್ಲಿ ಆವಿಯಾಗೋದಿಲ್ಲ. ಅಲ್ಲೇ ಪ್ಲಾಸ್ಟಿಕ್ ಹೊದಿಕೆ ಒಳಗೆ ಇರೋದ್ರಿಂದ ತೇವಾಂಶ ಜಾಸ್ತಿ. ಈಗ ನಾವು ಮಾಮೂಲಿ ಹಾಯಿ ನೀರಲ್ಲಿ ಕೊಟ್ಟಾಗ 3-4 ದಿವಸಕ್ಕೆ ಮತ್ತೊಮ್ಮೆ ನೀರು ಕೊಡಬೇಕಾಗ್ತದೆ, ಆದ್ರೆ ಹನಿ ನೀರಾವರಿಯಲ್ಲಿ ಕೊಡೋದ್ರಿಂದ ನಾವು ಮಿತವಾಗಿ ನೀರು ಕೊಡಬಹುದು, ಮತ್ತೆ ಪದೇ ಪದೇ ನೀರು ಕೊಡೋ ಅವಶ್ಯಕತೆ ಇರಲ್ಲ, ತೇವಾಂಶ ನೋಡಿಕೊಂಡು ನೀರು ಕೊಡಬಹುದು. ಮತ್ತೆ ಪ್ಲಾಸ್ಟಿಕ್ ಹೊದಿಕೆ ಮಾಡೋದ್ರಿಂದ ಕಳೆಗಳು ಕೂಡ ನಮಗೆ ತಡೆಗಟ್ಟಕ್ಕೆ ಸಹಕಾರಿಯಾಗುತ್ತೆ. ಇವೆರಡು ತಂತ್ರಜ್ಞಾನಗಳನ್ನ ರೈತರು ಅಳವಡಿಕೆ ಮಾಡಿಕೊಂಡ್ರೆ ಖಂಡಿತ ತರಕಾರಿ ಬೆಳೆಯಲ್ಲಿ ಅವರು ಅಧಿಕ ಇಳುವರಿ ಪಡೆಯೋದಕ್ಕೆ ಇದು ಕೂಡ ತುಂಬಾ ಸಹಕಾರಿಯಾಗುತ್ತೆ. ಈ ಪ್ಲಾಸ್ಟಿಕ್ ಅನ್ನ ಯಾವಾಗ ನಾವು ಬಳಕೆಯನ್ನ ಮಾಡಬೇಕು ಅಂತ ಅಂದ್ರೆ, ಬಿತ್ತನೆಗಿಂತ ಮೊದಲೇ ಬಳಸಬೇಕು ಹೇಗೆ? ಅವರು ಸ್ಟಾರ್ಟಿಂಗ್ ಏರುಮಡಿ ಮಾಡ್ತಾರಲ್ಲ ರೈತರು, ಏರುಮಡಿ ಮಾಡಿದ ತಕ್ಷಣ ಅದ್ರ ಮೇಲೆನೆ ಪ್ಲಾಸ್ಟಿಕ್ ಹೊದಿಕೆನ ಹಾಕ್ಬೇಕು ಗಿಡಗಳು ನಾಟಿ ಮಾಡೋಕ್ಕಿಂತ ಮುನ್ನ. ಆಮೇಲೆ ಇವರು ಎಷ್ಟು ಸಾಲಿಂದ ಸಾಲಿಗೆ ಅದನ್ನ ಹಾಕೊಂಡ ಮೇಲೆ ಗಿಡಕ್ಕೆ ಎಷ್ಟು ಅಂತರ ಕೊಡ್ತಾರೆ, ಅದ್ರ ಮೇಲೆ ಇವರು ಯಾವ್ದಾದ್ರು ಒಂದು ಕಬ್ಬಿಣದ ಇನ್ಸ್ಟ್ರೂಮೆಂಟ್ ಬಳಸ್ಕೊಂಡು ಅದನ್ನ ಹೀಟ್ ಮಾಡಿ ಎಲ್ಲಿಗೆ ನಮಗೆ ಹೋಲ್ಸ್ಬೇಕು ಅಲ್ಲಿಗೆ ಹೋಲ್ ಮಾಡಬಹುದು, ಪಂಚ್ ಮಾಡಬಹುದು. ಅದರಲ್ಲಿ ಈಗ ಒಂದೊಂದು ಬೆಳೆಯಲ್ಲಿ 1 ಅಡಿ ಅಂತರ ಇರುತ್ತೆ, ಒಂದ್ ಬೆಳೆಯಲ್ಲಿ 1.5 ಅಡಿ ಅಂತರ ಇರುತ್ತೆ. ಹಾಗಾಗಿ ಅದನ್ನ ಪಂಚ್ ಮಾಡಿ ಅವರು ಅದನ್ನ ನೆಕ್ಸ್ಟ್ ನಾಟಿ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಅವರು ಡ್ರಿಪ್ ಹಾಕಿ ಅದ್ರ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿ ಆಮೇಲೆ ಗಿಡಗಳನ್ನ ನಾಟಿ ಮಾಡಬೇಕಾಗುತ್ತೆ. ಅಂತರವನ್ನ ನಾವು ಮೊದಲೇ ನಿಗದಿ ಮಾಡ್ಕೋಬೇಕು, ನಿಗದಿ ಮಾಡ್ಕೋಬೇಕು. ಈಗ ಒಂದು ಸಾರಿ ನಾವು ಒಂದು ಪ್ಲಾಸ್ಟಿಕ್ ತಂದು ಹಾಕಿದ್ವಿ ಅಂತ ಹೇಳಿದ್ರೆ ಎಷ್ಟು ಬೆಳೆಗಳನ್ನು ಬೆಳೆದುಕೊಳ್ಬಹುದು ಅದರಲ್ಲಿ? ಇದು ತುಂಬಾ ಒಳ್ಳೆ ಮಾಹಿತಿ ಇದೆ ರೈತರಿಗೆ. ಯಾಕೆ ಅಂತಂದ್ರೆ, ರೈತರು ಸುಮ್ನೆ ಹೋಗಿ ಅಂಗಡಿಗಳಲ್ಲಿ ನಮಗೆ ಪ್ಲಾಸ್ಟಿಕ್ ಹೊದಿಕೆ ಬೇಕು ಅಂತ ಕೇಳ್ತಾರೆ, ಅಂಗಡಿಯವನ್ ಯಾವ್ದೋ ಒಂದು ಕೊಡ್ತಾರೆ, ಅದನ್ನ ಇವರು ರೈತರು ತಂದು ಹಾಗೆ ಬಳಸ್ತಾರೆ. ಕಿಲೋ ಜಮೀನಲ್ಲಿ ನಾವು ನೋಡಿದ್ವಿ, ಪುಡಿ ಪುಡಿಯಾಗಿ ಹೋಗಿರುತ್ತೆ, ಒಂದು ಬೆಳೆ ಎರಡು ಬೆಳೆ ಆದ್ಮೇಲೆ ಪೂರ್ತಿ ಅಲ್ಲೇ ಪುಡಿಯಾಗಿ ಹೋಗಿರುತ್ತೆ. ರೈತರು ಅದನ್ನ ಮಣ್ಣಿಂದ ತೆಗೆಯೋಕ್ಕೂ ಸಹ ಆಗೋದಿಲ್ಲ. ಹಾಗಾಗಿ ರೈತರು ಅದರಲ್ಲಿ ಮೈಕ್ರಾನ್ ಅಂತ ಬರುತ್ತೆ, ಎಷ್ಟು ಮೈಕ್ರಾನ್ ಬಳಸಬೇಕು. ಈಗ ರೈತರು ಒಂದೇ ಬೆಳೆಗೆ, ಈಗ ನಾನು ಒಂದ್ ಬೆಳೆ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ್ದೇ ರೀತಿ ಬೇಸಿಗೆ ಬೆಳೆ ಮಾಡೋದಿಲ್ಲ ಅನ್ನೋದಾದ್ರೆ ಅವರು ಕಡಿಮೆ ಮೈಕ್ರಾನ್ ಅಂದು 25 microns ಈ ತರ ಪ್ಲಾಸ್ಟಿಕ್ ಹೊದಿಕೆನ ಅವ್ರು ಬಳಸಬಹುದು. ಇಲ್ಲ ನಾವು ಇದಾದ್ಮೇಲೆ ಮತ್ತೆ ಇನ್ನೂ ಬಳಸ್ತೀವಿ ಅಂತಂದ್ರೆ 50 microns 100 microns ಈ ತರ ಎಲ್ಲ ಅಧಿಕವಾದ ಮೈಕ್ರಾನ್ ಗಳನ್ನ ತಂದಷ್ಟು ಅವ್ರಿಗೆ ಗಟ್ಟಿಯಾದ ಹೆಚ್ಚು ಸಿಗ್ತದೆ. ಮತ್ತೆ ಯಾವ್ದೇ ಕಾರಣಕ್ಕೂ ಇದು ಜಾಸ್ತಿ ಮೈಕ್ರಾನ್ ಬಳಸಿದ್ರೆ ಅದು ಪುಡಿ ಆಗೋದಿಲ್ಲ. ಹೌದು, ನಾವು ಅದನ್ನ ಬೆಳೆ ಮುಗಿದ್ಮೇಲೆ ಸಂಪೂರ್ಣವಾಗಿ ತೆಗೆದು ಸುತ್ತಿ ನಾವು ಹೊರಗೆ ಹಾಕ್ಬೋದು, ಅದನ್ನ ಡಿಸ್ಪೋಸ್ ಮಾಡಬಹುದು. ಇಲ್ಲಾಂದ್ರೆ ಎಷ್ಟೋ ಜನ ರೈತರು ರೋಟೋವೇಟರ್ ಹಾಕೋದ್ ಕೂಡ ನಾನು ನೋಡಿದ್ದೀನಿ, ಅದು ಮಣ್ಣಿಗೆ ಪ್ಲಾಸ್ಟಿಕ್ ಸೇರಿಸ್ದಂಗೆ. ಆ ರೀತಿ ಕೆಲಸ ಯಾವ ರೈತರು ಕೂಡ ಮಾಡಬಾರ್ದು. ಹಾಗಾಗಿ ಅವರು ಅಧಿಕ ಮೈಕ್ರಾನ್ ಅನ್ನ ಪ್ಲಾಸ್ಟಿಕ್ ಹೊದಿಕೆಗಳನ್ನೇ ಅವರು ಬಳಕೆ ಮಾಡೋದು ತುಂಬಾ ಸೂಕ್ತ. ಈ ಸರಿ ಸುಮಾರು ಒಂದು 100 microns ಅಂತ ತಂದು ಹಾಕೊಂಡ್ರು ಅಂತ ಇಟ್ಕೊಳ್ಳಿ, ಎಷ್ಟು ಬೆಳೆಯನ್ನ ಮಾಡಬಹುದು? ಕನಿಷ್ಠ ಪಕ್ಷ 3 ಅವ್ರು ಮಾಡಬಹುದು, ಕನಿಷ್ಠ ಪಕ್ಷ 3. ಆದ್ರೆ ಅವರು ಏನಂತ ಅಂದ್ರೆ ಸ್ಪೇಸಿಂಗ್ ಅದೇ ರೀತಿ ಸ್ಪೇಸಿಂಗ್ ಬರುವಂತ ಬೆಳೆಗಳನ್ನ ಅವ್ರು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಾಂದ್ರೆ ಹೋಲ್ ಬೇರೆ ಮಾಡಬೇಕಾಗುತ್ತೆ, ಮತ್ತೆ ಡ್ರಿಪ್ ಲೈನಿಂಗ್ಸ್ ಅಲ್ಲಿ ಗ್ಯಾಪ್ ಚೇಂಜಸ್ ಆಗುತ್ತೆ. ಹಾಗಾಗಿ ಒಂದೇ ರೀತಿ ಬೆಳೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಅವರು 3 ಮಾಡಬಹುದು. ಅಂತ ಅಂದ್ರೆ ನಾವು ಈ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡತಕ್ಕಂತ ಸಂದರ್ಭದಲ್ಲಿ ಮೈಕ್ರಾನ್ ಗಳನ್ನ ಆಧರಿಸಿ ನಾವು ಅದನ್ನ ತರಬೇಕು. ಒಂದೇ ಬೆಳೆ ಆದ್ರೆ ಕಡಿಮೆ ಮೈಕ್ರಾನ್ ಪ್ಲಾಸ್ಟಿಕ್ ಸಾಕಾಗುತ್ತೆ, ಅದನ್ನ ಒಂದು ಬೆಳೆ ಮಾಡಿ ನಾವು ಅದನ್ನ ಡಿಸ್ಪೋಸ್ ಮಾಡಬೇಕಾಗುತ್ತೆ. ಹೆಚ್ಚು ಬೆಳೆಗಳನ್ನ ಮಾಡಬೇಕು, 2 or 3 ಬೆಳೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ 50 microns 100 microns ಈ ತರಹದ ಪ್ಲಾಸ್ಟಿಕ್ ಪರದೆಯನ್ನ ನಾವು ಆಯ್ಕೆಯನ್ನ ಮಾಡಿಕೊಳ್ಬೇಕು. ಇಲ್ಲ ಅಂತ ಅಂದ್ರೆ ಮಣ್ಣಿನಲ್ಲಿ ಬೆರೆತು ಅದು ಮುಂದಿನ ದಿವಸಗಳಲ್ಲಿ ಪರಿಸರ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಬಹಳ ಮುಖ್ಯವಾಗಿ ನಮ್ಮ ಮಣ್ಣು ಮತ್ತೆ ನಮ್ಮ ಬೆಳೆ ನಮ್ಮ ನೀರನ್ನ ಅದು ಹಾಳು ಮಾಡತಕ್ಕಂತ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಅವಕಾಶವನ್ನ ಮಾಡಿಕೊಡಬಾರದು ಅನ್ನುವಂಥದ್ದು. ಈ ನೀರಿನ ವಿಷಯಕ್ಕೆ ಬಂದಾಗ ಕೃಷಿ ಹೊಂಡಗಳನ್ನ ಇವತ್ತು ಬಹುತೇಕ ರೈತರು ಮಾಡ್ಕೊಂಡಿದ್ದಾರೆ, ಹೇಗೆ ಇದರ ಸದ್ಬಳಕೆಯನ್ನ ಮಾಡಿಕೊಳ್ಬಹುದು? ಕೃಷಿ ಹೊಂಡಗಳು ಇದೊಂದು ಬಹಳ ಮಹತ್ತರವಾದ ಒಂದು ಯೋಜನೆ, ಇದು ಕರ್ನಾಟಕ ಸರ್ಕಾರದ ಯೋಜನೆ. ಈ ಕೃಷಿ ಹೊಂಡಗಳಲ್ಲಿ ನಾವು ಮಳೆ ನೀರಿನ ಸಂರಕ್ಷಣೆಯನ್ನು ಮಾಡ್ಬೇಕು. ನಾವು ಅದನ್ನ ಕೆಲವು ರೈತರು ಯಾವ ರೀತಿ ಬಳಕೆ ಮಾಡ್ತಾರೆ ಅಂದ್ರೆ, ಎತ್ತರದ ಪ್ರದೇಶದಲ್ಲಿ ಕೃಷಿ ಹೊಂಡ ಮಾಡಿ ಅದಕ್ಕೆ ಬೋರ್ವೆಲ್ ಇಂದ ನೀರು ತುಂಬಿಸಿ ಮತ್ತೆ ಅಲ್ಲಿಂದ ಗಿಡಗಳಿಗೆ ನೀರು ಕೊಡುವಂತ ಕೆಲಸ ಮಾಡ್ತಾರೆ. ಅದು ಆಕ್ಚುಲಿ ಸರಿಯಾದ ಪದ್ಧತಿ ಅಲ್ಲ. ಅದು ಕೆಲವು ರೈತರಿಗೆ, ಒಂದು 10% ರೈತರಿಗೆ ಆ ರೀತಿ ವಿಧಾನ ಉಪಯೋಗಕ್ಕೆ ಬರಬಹುದು. ಆದ್ರೆ ಬಹುತೇಕ ರೈತರಿಗೆ ಯಾವ ರೀತಿ ಪದ್ಧತಿ ಉಪಯೋಗ ಬರುತ್ತೆ ಅಂತಂದ್ರೆ, ಹಳ್ಳದಲ್ಲಿ ಕೃಷಿ ಹೊಂಡ ಮಾಡ್ಬೇಕು. ಅವರ ಜಮೀನು ಮತ್ತೆ ಸುತ್ತಮುತ್ತಲ ಎಲ್ಲ ಜಮೀನಿನ ನೀರು ಮಳೆ ಬಂದಾಗ ಏನ್ ಬರುತ್ತೆ ಆ ಪ್ರತಿ ಒಂದು ನೀರು ಕೂಡ ಎಲ್ಲಾ ಕಡೆಯಿಂದ ಚಾನಲೈಸ್ ಆಗಿ ಬಂದು ಆ ಕೃಷಿ ಹೊಂಡಕ್ಕೆ ಸೇರ್ಬೇಕು. ಯಾಕಂದ್ರೆ ನಮ್ಮ ಮುಂಗಾರಲ್ಲಿ ಬಹಳ ಯಥೇಚ್ಛವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಳೆ ಆಗುತ್ತೆ, ಅದರಿಂದ ಯಾವುದೇ ನಮಗೆ ಮಳೆ ಕೊರತೆ ಇರೋದಿಲ್ಲ. ಆ ನೀರನ್ನ ಇವರು ಸಂರಕ್ಷಣೆ ಮಾಡಿಕೊಂಡು ಒಂದು ಕೃಷಿ ಹೊಂಡ, ನಾವೊಂದು 20 meters by 20 meters ಮತ್ತೆ ಆಳ ಒಂದು 3 meters ಇಂಥ ಒಂದು ಕೃಷಿ ಹೊಂಡದಲ್ಲಿ ಏನಾದ್ರೂ ಸರಿಸುಮಾರು 10 lakh liters ನಾವು ಶೇಖರಣೆ ಸಂಗ್ರಹ ಮಾಡಬಹುದು. ಆ ನೀರನ್ನ ಇವರು 2 ಹಿಂಗಾರು ಮತ್ತೆ ಬೇಸಿಗೆ ಬೆಳೆಗಳಿಗೆ ಅವರು ಉಪಯೋಗ ಮಾಡ್ಕೋಬಹುದು. ಹಾಗಾಗಿ ಇವ್ರು ಯಾವುದೇ ಬೋರಿಂದ ಮತ್ತೆ ನೀರು ತೆಗೆಯುವಂತ ಅವಶ್ಯಕತೆ ಇರೋದಿಲ್ಲ. ಬೋರ್ ಅಲ್ಲಿ ಏನಿರುತ್ತೆ ನೀರು ಅದನ್ನ ಅಲ್ಲೇ ಉಳಿಯುತ್ತೆ. ಈಗ ನಾವು ಇವತ್ತು ನಮ್ಮಲ್ಲಿ 200 or 250 ಕೆಲವು ತಾಲೂಕಲ್ಲಿ ನೀರು ಸಿಗಬಹುದು ಮಲೆನಾಡು ಅರೆಮಲೆನಾಡು ಪ್ರದೇಶದಲ್ಲಿ, ಆದ್ರೆ ಮುಂದೆನೂ ಸಹ ನಮಗೆ 250 ನೀರು ಸಿಗಾಗೆ ನಾವು ಇಟ್ಕೋಬೇಕಾಗುತ್ತೆ. ಇನ್ನೊಬ್ಬ ಅದನ್ನ ತೀವ್ರ ಬಳಕೆ ಮಾಡಕ್ ಹೋದಾಗ ಅದು 1000 ಈ ತರ ಎಲ್ಲ ಆಗೋ ಸಂದರ್ಭ ಇರ್ತದೆ. ಆ ರೀತಿ ಆಗದಂತೆ ನಾವು ನೀರನ್ನ ಸಂರಕ್ಷಣೆ ಮಾಡ್ಕೋಬೇಕು. ಮಳೆ ನೀರನ್ನ ಸಂರಕ್ಷಣೆ ಮಾಡಿ ಮಳೆ ನೀರು ಕುಯಿಲು ಮಾಡಿ ಅದನ್ನೇ ನಾವು ತರಕಾರಿಗಳಿಂದ ಬೆಳೆಯೋದ್ರಿಂದ ಅತಿ ಉತ್ತಮವಾದ ಉತ್ಕೃಷ್ಟ ದರ್ಜೆಯ ತರಕಾರಿ ಸಹ ನಾವು ತೆಗಿಬಹುದಾಗಿರ್ತದೆ. ಈ ಚಳಿಗಾಲದ ಬೆಳೆ ಏನಿರುತ್ತೋ ಇಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ? ನಮ್ಮ ರೈತರು ಪೋಷಕಾಂಶ ನಿರ್ವಹಣೆಯಲ್ಲಿ ಕೆಲವು ಕಡೆ ಎಡವೋದು ಬಹಳ ಸರ್ವೇ ಸಾಮಾನ್ಯ. ಅವರು ಸ್ಟಾರ್ಟಿಂಗ್ ಮಣ್ಣನ್ನ ಹದ ಮಾಡೋ ಸಂದರ್ಭದಲ್ಲಿ ಅವರು ಕೆಲವು ಗೊಬ್ಬರಗಳನ್ನ ಮತ್ತೆ ಕೊಟ್ಟಿಗೆ ಗೊಬ್ಬರನೆಲ್ಲ ಕೊಡಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರಗಳ ಬಳಕೆ ನಾನು ಕಂಡಂಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಗಣನೀಯವಾಗಿ ಕಡಿಮೆ ಆಗ್ತಿದೆ. ಕಡಿಮೆ ಆಗೋದಕ್ಕೆ ಮುಖ್ಯವಾದ ಕಾರಣ ಇದೆ, ಹಸುಗಳು ಮತ್ತೆ ದನಕರುಗಳ ನಮ್ಮ ಎಮ್ಮೆಗಳ ಸಾಕಾಣಿಕೆ ನಮ್ಮಲ್ಲಿ ಬಹಳ ಕಡಿಮೆ ಆಗ್ತಾ ಇದೆ. ಮತ್ತೆ ಸಾಕಿದ್ರು ಸಿಂಧಿ ಹಸುಗಳ ಸಾಕಾಣಿಕೆ ಮಾಡ್ತೀವಿ, ಸಿಂಧಿ ಹಸುಗಳಲ್ಲಿ ಅಂತ ನಮಗೆ ಗಟ್ಟಿಯಾದ ಗೊಬ್ಬರ ಸಿಗೋದಿಲ್ಲ. ಹಾಗಾಗಿ ರೈತರು ಕೊಡ್ತಾ ಇಲ್ಲ ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರನ. ನಾವು ಸಾವಯವ ಗೊಬ್ಬರನ ಎಷ್ಟು ಮಣ್ಣಿಗೆ ಕೊಡ್ತೀವಿ ಅಷ್ಟು ನಮಗೆ ರೋಗ ಮತ್ತು ಕೀಟಗಳ ಸಮಸ್ಯೆ ಕಡಿಮೆ ಆಗುತ್ತೆ. ನಾವು ಸಾವಯವ ಅಂಶ ಯಾವಾಗ ಕಡಿಮೆ ಮಾಡಿ ಬರೀ ಕೆಮಿಕಲ್ ಮೇಲೆ ನಾವು ಗಿಡಗಳನ್ನ ಬೆಳೆಸಕ್ ಹೋಗ್ತೀವಿ ಅವಾಗ ಸಮಸ್ಯೆಗಳು ಸಹ ಅದೇ ರೀತಿ ಉಲ್ಬಣ ಆಗ್ತವೆ. ಹಾಗಾಗಿ ಸಾವಯವ ಅಂಶನ ಸೇರ್ಸಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದು ವಿಧಾನ. ಅಂದ್ರೆ ಹಸಿರೆಲ ಗೊಬ್ಬರ ಅಂದ್ರೆ ನಾವು ಇದು ಬೆಳೆ ಮಾಡೋಕ್ಕಿಂತ ಜಸ್ಟ್ ಒಂದು 2 ಮುಂಚೆ ಸೆಣಬು ಅಥವಾ ಡಯಾಂಚ ಇತರ ಯಾವ್ದಾದ್ರು ಹಸಿರೆಲೆ ದ್ವಿದಳ ಧಾನ್ಯಗಳನ್ನ ನಾವು ಹಾಕಿದ್ರೆ ಅದನ್ನ ಹಾಕಿ ಅದನ್ನ ಬೆಳೆ ಮಾಡೋಕ್ಕಿಂತ ಮುಂಚೆ ರೋಟೋವೇಟರ್ ಹೊಡೆದು ನಾವು ಮಣ್ಣಿಗೆ ಸೇರಿಸೋದ್ರ ಮೂಲಕ ಸಾವಯವ ಇಂಗಾಲನ ನಾವು ಜಾಸ್ತಿ ಮಾಡಬಹುದಾಗಿರ್ತದೆ. ಆಮೇಲೆ ನಾವು ಗೊಬ್ಬರ ಕೊಡ್ಬೇಕಾದ್ರೂ ಅಷ್ಟೇ, ನಾವು ಡೋಸ್ ಸ್ಪ್ಲಿಟ್ ಡೋಸ್ ಗಳು ಮಾಡ್ಕೋಬೇಕು ಕೆಮಿಕಲ್ಸ್ ಕೊಡ್ಬೇಕಾದ್ರೆ. ನಾವು ಈಗ ಗೊಬ್ಬರದಲ್ಲಿ 2 ವಿಧಾನ ಇದೆ. ನಾವು ಮಾಮೂಲಿ ಏನು ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಸಾಂಪ್ರದಾಯಿಕವಾಗಿ ಎರಚ್ತಾ ಇದ್ದ ಗೊಬ್ಬರನ ಅದು ಮಣ್ಣಿಗೆ ಕೊಡೋ ಗೊಬ್ಬರ, ಅದು ಸಾಯಿಲ್ ಗ್ರೇಡ್ ಮಣ್ಣಿನ ಗ್ರೇಡ್ ಅದು. ಅದ್ ಬಿಟ್ರೆ ನೀರಲ್ಲಿ ಕರಗೋ ಅಂತ ಗ್ರೇಡ್ ಕೂಡ ಗೊಬ್ಬರ ನಮ್ಮಲ್ಲಿ ಈಗ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ದ್ರವ ರೂಪದಲ್ಲಿ ಬಳಕೆ ಮಾಡಬಹುದಂತಹ ಗೊಬ್ಬರಗಳು ನಮ್ಮಲ್ಲಿ ಇವತ್ತು ಲಭ್ಯ ಇದಾವೆ ಮಾರ್ಕೆಟಲ್ಲಿ. ಅದನ್ನು ಸಹ ರೈತರು ಬೆಳೆಸಬೇಕು. ಏನ್ ಮಣ್ಣಿಗೆ ಕೊಡ್ತಾರೆ, ಮಣ್ಣಿಗೆ ಕೊಡೋದನ್ನ ಪೂರ್ತಿ ಕೊಡೋದ್ರ ಬದಲು ಅರ್ಧ ಮಣ್ಣಿಗೆ ಕೊಟ್ಟು ಇನ್ನು ಉಳಿದಿದ್ದನ್ನ ಗಿಡ ಬಂದಂಗೆ ಈಗ 15 ದಿವಸಕ್ಕೊಂದ್ಸಲಿ 15, 30, 45 ದಿವಸ 60 ದಿವಸದ ಇಂಟರ್ವೆಲ್ ಅಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ನಾವು ಗೊಬ್ಬರಗಳನ್ನ ಸಿಂಪರಣೆ ಮೂಲಕ ಕೊಡಬಹುದು. ಮತ್ತೆ ಡ್ರಿಪ್ ಅಲ್ಲಿ ವೆಂಚರಿ ಮೂಲಕ ಡ್ರಿಪ್ ಅಲ್ಲೂ ಸಹ ನೀರಲ್ಲಿ ಕರಗಿಸಿ ಕೊಡಬಹುದು ಅಥವಾ ನೀರಲ್ಲಿ ಕರಗಿಸಿ ಸಿಂಪರಣೆ ಕೂಡ ಮಾಡಬಹುದು. ಇದು ಏನಾಗುತ್ತೆ ಅಂದ್ರೆ ನಾವು ಮಣ್ಣಲ್ಲಿ ಹಾಕಿದ ಗೊಬ್ಬರ ಸಂಪೂರ್ಣವಾಗಿ ಗಿಡಕ್ಕೆ ಸಿಗೋದಿಲ್ಲ, ಕೆಲವು ಮಳೆ ಬಂದಾಗ ಮತ್ತೆ ಮಣ್ಣಲ್ಲಿ ಮಿಕ್ಸ್ ಆಗಿ ಅದು ಅಲ್ಲೇ ಉಳಿತದೆ. ಆದ್ರೆ ನಾವು ಏನು ಸಿಂಪರಣೆ ಮೂಲಕ ಕೊಡ್ತೀವಿ ಅದು 100% ಗಿಡಕ್ಕೆ ಸಿಗುವಂತ ಕೆಲಸ ಆಗುತ್ತೆ. ಈಗ ನಮ್ಗೆ ಯಾವ್ದೋ ಒಂದು ರೆಡಿ ಫುಡ್ ಕೊಟ್ಟಂಗೆ ಗಿಡಕ್ಕೆ ಇಮಿಡಿಯೇಟ್ ನಾವೇನ್ ಕೊಡ್ತೀವಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾವೆ ಗಿಡಗಳು. ಇವತ್ತು ನಾವು ಸ್ಪ್ರೇ ಮಾಡಿದ್ರೆ ನಾಳೆ ನಾಡಿದ್ರಲ್ಲಿ ರೆಸ್ಪಾನ್ಸ್ ಸಿಗುತ್ತೆ. ಆದ್ರೆ ಇದನ್ನ ಕೆಲವು ರೈತರು ಯಾವ ರೀತಿ ಉಪಯೋಗ ಮಾಡಕ್ಬಾರ್ದೆ, ಎಲ್ಲಿ ಎಡುತ್ತಾರೆ ಅಂತಂದ್ರೆ ಅದನ್ನ ಕೊಟ್ಟ ತಕ್ಷಣ ಗಿಡಗಳ ಬೆಳವಣಿಗೆ ಯಥೇಚ್ಛವಾಗಿ ಆಗ್ಬೇಕು ಅಂತ ಕಾಣುತ್ತೆ. ಸಡನ್ ಆಗಿ ಜಾಸ್ತಿ ನಾವು ಹೇಳೋ ಡೋಸೇಜ್ಗಿಂತ ಜಾಸ್ತಿ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಎಲೆಗಳು ವಿಸ್ತಾರವಾಗಿ ಬೆಳೀತವೆ, ಅಗಲವಾಗಿ ಸೊಂಪಾಗಿ ಗಿಡಗಳು ಬೆಳೀತವೆ. ಗಿಡಗಳು ಸೊಂಪಾಗಿ ಅವಶ್ಯಕತೆಗಿಂತ ಮೀರಿ ಬೆಳೆದ ತಕ್ಷಣ ಏನಾಗುತ್ತೆ ಅಂದ್ರೆ ಕೀಟಗಳ ಸಮಸ್ಯೆ ಶುರುವಾಗುತ್ತೆ. ರೈತರು ಇದನ್ನ ಕೂಡ ಗಣನೆಯಲ್ಲಿ ಇಟ್ಕೋಬೇಕಾಗುತ್ತೆ. ಅದ್ ಮಾಡ್ಬೇಕಾದ್ರೆ ಎಷ್ಟು ಕೊಡಬೇಕು, ಎಲ್ಲ ಅತಿಯಾದ್ರೆ ಅಮೃತವೂ ವಿಷಯ ನಾವೇ, ಗೊಬ್ಬರನೂ ನಾವು ಮಿತವಾಗೇ ಕೊಡಬೇಕಾಗುತ್ತೆ. ಗಿಡಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟನ್ನು ಕೊಡಬೇಕಾಗುತ್ತೆ. ಇವ್ರು ಜಾಸ್ತಿ ಕೊಟ್ರೆ ಅದು ಕೀಟಗಳಿಗೆ ಆಹ್ವಾನ ಆಗುತ್ತೆ. ಇದನ್ನ ರೈತರು ಮನಸ್ಸಲ್ಲಿ ಇಟ್ಕೋಬೇಕು. ಅಂದ್ರೆ ನೀವೇನ್ ಶಿಫಾರಸ್ ಮಾಡಿರ್ತೀರ ಅದೇ ಪ್ರಮಾಣದಲ್ಲಿ ಕೊಡ್ತಾ ಹೋಗ್ತಕ್ಕಂಥದ್ದು ಮುಖ್ಯ. ಅದು ಚೆನ್ನಾಗಿ ಬೆಳೀತಾ ಇದೆ, ಚೆನ್ನಾಗಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಹೆಚ್ಚೆಚ್ಚು ಕೊಟ್ರೆ ಅದು ಮತ್ತೆ ರೋಗ ಮತ್ತು ಕೀಟಕ್ಕೆ ತುತ್ತಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು. ಬಹಳ ಮುಖ್ಯವಾಗಿ ಚಳಿಗಾಲದಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ರೋಗ ಮತ್ತೆ ಕೀಟಗಳದ್ದು. ಚಳಿಗಾಲದಲ್ಲಿ ಬೆಳೀತಕ್ಕಂತಹ ನಮ್ಮ ತರಕಾರಿ ಬೆಳೆಗಳು ಏನಿದ್ದಾವೋ ಇವುಗಳನ್ನು ಬಾಧಿಸ್ತಕ್ಕಂತಹ, ಸಾಮಾನ್ಯವಾಗಿ ಬಾಧಿಸ್ತಕ್ಕಂತಹ ರೋಗ ಮತ್ತು ಕೀಟಗಳು ಯಾವ್ಯಾವು, ಅದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ರೋಗ ಕೀಟಗಳ ಹತೋಟಿನ ನಾವು ಎರಡು ವಿಧಾನದಲ್ಲಿ ಮಾಡಬಹುದು. ಒಂದು, ನಾವು ಬರಕ್ಕಿಂತ ಮುಂಚೆಲೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದ್ ಮೂಲಕ. ಇನ್ನೊಂದು, ಬಂದಾದ್ಮೇಲೆ ಮಾಡೋದು. ರೈತರು ಎಷ್ಟು ಬೇಕಾದ್ರೂ ಒಂದ್ಸಲಿ ರೋಗ ಬಂದ್ರೆ ಬೆಳೆನ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡಕ್ ರೆಡಿ ಇರ್ತಾರೆ. ನಮ್ಮ ಹತ್ರ ಕೆಲವು ಸಲ ಬಂದಾಗ ರೈತರು ಹೇಳ್ತಾರೆ ಕೆಲವು ಕೆಮಿಕಲ್ಗಳ ರೇಟ್ ತುಂಬಾ ಕಾಸ್ಟ್ಲಿ ಇರುತ್ತೆ ಸರ್, ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ಒಳ್ಳೆ ಕೆಮಿಕಲ್ ಕೊಡಿ ನಮಗೆ, ಹೇಗಾದ್ರೂ ಇದು ಸರಿ ಆಗ್ಲೇಬೇಕು ನಮಗೆ ಬೆಳೆ, ನಮಗೆ ರೋಗದಿಂದ ಮುಕ್ತಿ ಸಿಗ್ಲೇಬೇಕು ಅಂತ ಹೇಳ್ತಿರ್ತಾರೆ. ಆದ್ರೆ ಅವ್ರು ಅಷ್ಟೊಂದು ಕಾಸ್ಟ್ಲಿ ಮಾಡೋದಕ್ಕಿಂತ ಮುಂಚೆ ಒಂದು 15 ದಿವಸ ಮುಂಚೆ ನಮ್ಮ ಹತ್ರ ಬಂದು ಮುಂಜಾಗ್ರತವಾಗಿ ಏನ್ ಕ್ರಮಗಳನ್ನ ಮಾಡಬೇಕು ಅಂತ ಕೇಳ್ಬಿಟ್ಟಿದ್ರೆ ನಾವು ಅಲ್ಲಿ ಅವ್ರಿಗೆ 2,000 ರೂಪಾಯಿ ಕೊಡೋ ಕೆಮಿಕಲ್ನ ಕೇವಲ 200 ರೂಪಾಯಿ ಕೆಮಿಕಲ್ ಅಲ್ಲಿ ಹೇಳಿ ನಾವು ಕೆಲಸ ಮುಗಿಸೋ ಅಂತ ಸಾಧ್ಯತೆ ಇರ್ತದೆ. ಆದ್ರೆ ಆ ಸಾಧ್ಯತೆಗಳನ್ನ ಕೈ ಚೆಲ್ಬಾರ್ದು. ನಾವೇನ್ ಮಾಡಬೇಕು, ಬೆಳಗ್ಗೆ ರೋಗ ಬರಲಿ ಬರದೇ ಇರಲಿ ನಾವು ಮುಂಜಾಗ್ರತಾ ಕ್ರಮವಾಗಿ ಕಡಿಮೆ ಡೋಸೇಜ್ ಅಲ್ಲಿ, ಈಗ ನಾವು ಗಿಡಕ್ಕೆ ರೋಗ ಬಂದ್ಮೇಲೆ 2 ಗ್ರಾಂ ಪರ್ ಲೀಟರ್ ಹಾಕೊಂಡು ಹೊಡೆದ್ರೆ ಇಲ್ಲಿ ಜಸ್ಟ್ 1 ಗ್ರಾಂ ಪರ್ ಲೀಟರ್ ಹಾಕೊಂಡು ಒಂದು ಪ್ರಿಕಾಷನರಿ ಆಗಿ ಒಂದು ಮುಂಜಾಗ್ರತಾ ಕ್ರಮವಾಗಿ ರೋಗಕ್ಕಾಗಿರ್ಬೋದು ಕೀಟಕ್ಕಾಗಿರ್ಬೋದು ಒಂದು ವಾರ ಅಥವಾ 15 ದಿವಸಗಳಿಗೊಮ್ಮೆ ಬೆಳೆಯಿಂದ ಬೆಳೆಗೆ ಅದು ವೇರಿ ಆಗ್ತಾ ಹೋಗ್ತದೆ. ಅದಕ್ಕೆ ತಕ್ಕಂತೆ ನಮ್ದೇನು ನಾವು ನಮ್ಮ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ನಮ್ಮ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಇಂಥ ಕಡೆಗೆ ಬಂದವರು ತಜ್ಞರಿಂದ ಅವ್ರು ಮಾಹಿತಿ ಪಡ್ಕೊಂಡು ಅದನ್ನ ಮುಂಜಾಗ್ರತಾ ಕ್ರಮಗಳಾಗಿ ಅವ್ರು ಸ್ಪ್ರೇ ಮಾಡಿದ್ರೆ ಬಹಳ ಹತೋಟಿಯಲ್ಲಿ ಇಡ್ಬೋದು. ಈಗ ನಾವು ಚಳಿಗಾಲದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸ್ವಲ್ಪ ಆರ್ದ್ರತೆ ಅಂದ್ರೆ ತೇವಾಂಶ ಗಾಳಿಯಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಇದು ಶಿಲೀಂಧ್ರನ ಬೆಳೆಸಕ್ಕೆ ಶಿಲೀಂಧ್ರಗಳ ಬೆಳವಣಿಗೆಗೆ ತುಂಬಾ ಅನುಕೂಲಕರವಾಗಿರ್ತದೆ. ಈಗ ನಾವು ಈಗ ಬಟ್ಟೆ ಒಣಗಾಕಿದ್ರು ಅಷ್ಟೇ, ಕರೆಕ್ಟ್ ಆಗಿ ಒಣಗಲಿಲ್ಲ ಅಂತಂದ್ರೆ ಅದು ಮುಗ್ಲು ಬರುತ್ತೆ, ಅದು ಭೂಷಣ ಬಂದಿದೆ ಅಂತ ನಾವ್ ಏನ್ ಕರಿತೀವಿ, ಫಂಗಲ್ ಇನ್ಫೆಕ್ಷನ್ ಅದು ಶಿಲೀಂಧ್ರದಿಂದ ಆಗುತ್ತೆ. ಹಾಗೆ ಗಿಡದಲ್ಲೂ ಕೂಡ ಆಗುತ್ತೆ. ಯಾವಾಗ ಅದು ಸಂಪೂರ್ಣವಾಗಿ ಆರ್ದ್ರತೆ ಹೋಗೋದಿಲ್ಲ, ಯಾಕಂದ್ರೆ ಬೆಳಗ್ಗೆ ಇಬ್ಬನಿ ಬಿದ್ದಿರುತ್ತೆ, ಅದು ಮಧ್ಯಾಹ್ನ ಮೇಲೆ ಬಿಸಿಲು ಬರುತ್ತೆ, ಅದರಲ್ಲಿ ಆರ್ದ್ರತೆ ಕ್ರಿಯೇಟ್ ಆಗ್ತದೆ. ಹಾಗಾಗಿ ಅದನ್ನೆಲ್ಲ ಅದು ಶಿಲೀಂಧ್ರಗಳು ಬರಕ್ಕೆ ದಾರಿ ಆಗುತ್ತೆ. ಹಾಗಾಗಿ ಶಿಲೀಂಧ್ರಗಳು ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಏನೀಗ ಸಸಿಗಳಲ್ಲಿ ಸ್ಟಾರ್ಟಿಂಗ್ ನಾವು ನಾಟಿ ಮಾಡಿದ ಒಂದು ವಾರದ ಒಳಗಾಗಿ ಕುತ್ತಿಗೆ ಹತ್ರ ಕೊಳ್ತಂಗೆ, ಮಣ್ಣಲ್ಲಿ ಎಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ ಅಲ್ಲಿ ಕೊಳ್ತಂಗ್ ಬರುತ್ತೆ. ಅದು ಕೊಳ್ತಂಗ್ ಬರುತ್ತೆ ಅನ್ನೋಕ್ಕಿಂತ ಮುಂಚೆ ನಾವು ಮುಂಚೆಲೆ ಒಂದು ಕಾರ್ಮೆಂಡಜಿನ್ ಪ್ಲಸ್ ಮ್ಯಾಂಕೋಸೆಬ್ ಇಂಥ ಒಂದು ಕೆಲವು ಶಿಲೀಂಧ್ರ ನಾಶಕಗಳನ್ನ 1.5 ಗ್ರಾಂ 1 ಲೀಟರ್ ಹಾಕಿ ಸಿಂಪರಣೆ ಮಾಡೋದ್ರ ಮೂಲಕ ಅಥವಾ ಡ್ರೆಂಚ್ ಮಾಡೋದ್ರ ಮೂಲಕ ಬಳಕೆ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಅದು 2-5 ಸ್ಟೇಜ್ ಅಲ್ಲಿ ಆದಾಗ ಕೆಲವು ಹುಳಗಳು ಬಂದು ಕಟ್ ಮಾಡ್ತವೆ ಸಸಿಗಳನ್ನ. ಆ ಕಟ್ ಮಾಡೋದಕ್ಕೆಲ್ಲ ನಾವು ಡೆಲ್ಟಾ ಮೆತ್ರಿನ 2 ml/L ಹಾಕೊಂಡು ಅದನ್ನ ಮಣ್ಣಿಗೆ ಹಾಕೋದ್ರ ಮೂಲಕ ಅಂತ ಹುಳಗಳನ್ನ ಅವಾಯ್ಡ್ ಮಾಡಬಹುದು. ಈಗ ಬಂದು ಕಟ್ ಮಾಡಿದ್ಮೇಲೆ ಅವು ಒಂದು ರಾತ್ರಿ 10 ಸಾಲನ ಬೇಕಾದ್ರೆ ಕಟ್ ಮಾಡ್ತೇವೆ ಕೆಲವೇ ಕೆಲವು ಕೀಟಗಳು ಬಂದು. ಹಾಗಾಗಿ ಬಂದ ಮೇಲೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಬರಕ್ಕಿಂತ ಮುಂಚೆ ಮುಂಜಾಗ್ರತವಾಗಿ ಇವರು ಡೆಲ್ಟಾ ಮೆತ್ರಿನ 2 ml/L ಹಾಕೊಂಡು ಅವರು ಮಣ್ಣಿಗೆ ಕೊಟ್ಬಿಟ್ರೆ ಅಂತ ಇವನ್ನೆಲ್ಲ ಇರುವೆ ಆಗಿರ್ಬೋದು ಇಂಥವೆಲ್ಲ ಸ್ವಲ್ಪ ಕಂಟ್ರೋಲ್ ಆಗ್ತವೆ. ಆಮೇಲೆ ಅವು ಗಿಡ ನಂತರದ ಸ್ಟೇಜ್ ಅಲ್ಲಿ ಬೆಳೀತಾ ಹೋದಂಗೆ ಎಲೆ ಕೆಳಗೆ ಸ್ವಲ್ಪ ಚುಕ್ಕಿ ರೋಗಗಳಾಗಿರ್ಬೋದು, ಆಮೇಲೆ ಪೌಡ್ರಿ ಅಂತಂದ್ರೆ ಈ ಪೌಡ್ರ್ ತರ ಬಿಳಿ ಕಲರ್ ಬೂದಿ ರೋಗ ಅಂತ ಹೇಳ್ತೀವಿ, ಬೂದಿ ರೋಗಗಳಾಗಿರ್ಬೋದು ಇವೆಲ್ಲ ಬರ್ತಾ ಹೋಗ್ತವೆ. ಇವಕ್ಕೂ ಅಷ್ಟೇ, ಸಲ್ಫರ್ ಅಂಶ ಇರೋ ಅಂತ ಯಾವ್ದಾದ್ರು ಒಂದು ಕೆಮಿಕಲ್ನ ಇವರು 1 ಗ್ರಾಂ 1 ಲೀಟರ್ ಹಾಕೊಂಡು ಮುಂಜಾಗ್ರತಾ ಕ್ರಮವಾಗಿ ಅವರು ಅವಾಗ ಸ್ಪ್ರೇ ಮಾಡ್ತಿದ್ರೆ ಅಲ್ಲಿ ಈ ತರ ಒಂದು ಚುಕ್ಕಿ ರೋಗ ಆಗಿರ್ಬೋದು ಇಲ್ಲ ಬೂದಿ ರೋಗ ಆಗಿರ್ಬೋದು ಇವನ್ನೆಲ್ಲ ಬರೋದು ಕಂಟ್ರೋಲ್ ಆಗುತ್ತೆ. ನಂತರ ಕೀಟಗಳಿಗೂ ಅಷ್ಟೇ, ಈಗ ಕಾಯಿ ಕೊರಕ ಆಗಿರ್ಬೋದು, ಈಗ ಟೊಮ್ಯಾಟೋದಲ್ಲೆಲ್ಲ ಒಳ್ಳೆ ಇಳುವರಿ ಬಂದಿರುತ್ತೆ, ಎಲ್ಲ ಕಾಯಿ ಕೂಡ ಕಾಯಿ ಕೊರಕದಿಂದ ಇದಾಗಿರುತ್ತೆ. ಮೆಣಸಿನಕಾಯಿಲಿ ಮೆಣಸಿನಕಾಯಿ ಕೊಡ್ತೋಗುತ್ತೆ, ಬದನೆಕಾಯಿಲಿ ಕಾಂಡ ಕೊರಕ ಮತ್ತೆ ಕಾಯಿ ಕೊರಕ ಬರ್ತವೆ. ಇಂಥವಕ್ಕೆಲ್ಲ ಈ ಕಾಯಿ ಕೊರಕ ಇಂಥವಕ್ಕೆಲ್ಲ ಕ್ಲೋರಾಂಟ್ರಿ ರಿಪೋಲ್ ಅಂತ ಬರುತ್ತೆ, ಅದು ಒಂದು ಅರ್ಧ ಗ್ರಾಮ್ ಪರ್ ಲೀಟರ್ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಮುಂಜಾಗ್ರತವಾಗಿ ಅವನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿ ತರಬಹುದು. ಬಂದ ಮೇಲೆ ಯಾವ್ದೇ ಆದ್ರೂ ಸಂಪೂರ್ಣವಾಗಿ ನಾವು ರಿಕವರಿ ಮಾಡಕ್ಕಾಗಲ್ಲ, ಕಾಯಿ ತೂತ ಮಾಡ್ತಾ ಮೇಲೆ ಅದು ಮುಗೀತು. ಆಮೇಲೆ ಇನ್ನೇನೇ ಸ್ಪ್ರೇ ಮಾಡಿದ್ರು ಅದು ಸಾಯ್ಬೋದು, ಮುಂದಕ್ಕೆ ಹರಡದಂತೆ ತಡಿಬಹುದು, ಆದ್ರೆ ಹಾನಿಯಾಗಿದ್ದು ಹಾನಿಯಾದ. ಹಾಗಾಗಿ ಮುಂಜಾಗ್ರತ ಕ್ರಮವಾಗಿ ನಾವು ಇಂತಹ ಕೆಲವು ಸ್ಪ್ರೇಗಳನ್ನ ತಗೊಳೋದ್ರಿಂದ ನಾವು ಈ ತರ ರೋಗ ಮತ್ತು ಕೀಟಗಳ ನಿರ್ವಹಣೆಯನ್ನ ಮಾಡ್ಕೋಬಹುದು. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಒಂದಷ್ಟು ಎಲೆ ಎಲ್ಲ ಮುದುರ್ಕೊಳ್ಳುತ್ತೆ, ಮೆಣಸಿನಕಾಯಿ ಟೊಮೆಟೋದು ಆ ತರದ ಎಲೆ ಮುಟ್ಟೋ ರೋಗ. ನಮ್ಗೆ ಈಗ ನಮ್ಮ ಮೆಣಸಿನಕಾಯಿ ನಮ್ಮ ಭಾಗದಲ್ಲಿ ಬಹಳ ಬೆಳೀತಾರೆ, ಇದು ಕೆಲವು ನಮ್ಗೆ ಮುಂಬೈ ತನಕ ಎಲ್ಲ ನಮ್ಮ ಜಿಲ್ಲೆಯಿಂದ ಬೆಳೆದಿರೋ ಮೆಣಸಿನಕಾಯಿ ಹೋಗುತ್ತೆ. ಅದೇನಾಗುತ್ತೆ, ಎಲೆ ಮುರುಟು ರೋಗ ಅಂತ ಕರಿತೀವಿ, ಮುದ್ರುಗುಡಿ ರೋಗ ಅಂತಲೂ ಕೂಡ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ಕರೀತಾರೆ. ಈ ರೋಗಕ್ಕೆ ಏನಾಗುತ್ತೆ ಅಂತಂದ್ರೆ, ಸ್ಟಾರ್ಟಿಂಗು ಅದು ಒಂದು 3-4 ಆದ ತಕ್ಷಣನೇ ರಸ ಹೀರ ಕೀಟಗಳು ಬರ್ತವೆ. ಅವು ಎಲೆ ಕೆಳಗಡೆ ಕೂತು ಮೇಲ್ಗಡೆ ಕೂರೋದಿಲ್ಲ, ಅವು ಎಲೆ ಕೆಳಗಡೆಯಿಂದಲೇ ರಸ ಹೀರೋದು, ಕೆಳಗಡೆ ರಸ ಹೀರ್ತಿರ್ತವೆ. ಆ ರಸ ಹೀರೋ ಕೀಟಗಳು ಒಂದು 2-3 ತರ ಏಫಿಡ್ಸ್ ಆಗಿರ್ಬೋದು, ಬಿಳಿದೊಣಗಳಾಗಿರ್ಬೋದು, ಥ್ರಿಪ್ಸ್ ಆಗಿರ್ಬೋದು, ಇವೆಲ್ಲ ಬಹಳ ಅವು ಕೂಡ ಈಗ ಸಾಧಾರಣ ಕೆಮಿಕಲ್ಸ್ಗೆ ಸಾಯೋದೇ ಇಲ್ಲ, ಅವಕ್ಕೀಗ ಹೈಯರ್ ಡೋಸೇಜ್ ಹೋಗಬೇಕಾಗಿದೆ. ನಾವು ಮಾರುಕಟ್ಟೆಯಲ್ಲಿ ಅಷ್ಟೇ ಹೊಸ ಹೊಸ ಮಾಲಿಕ್ಯೂಲ್ಗಳು ಬಂದಿದೆ, ಮತ್ತೆ ಕಾಂಬಿನೇಷನ್ಗಳು ಮಾಡೋದಾಗಿರ್ಬೋದು, ಒಂದೇ ತರ ಕೆಮಿಕಲ್ನ ನಾವು ಪದೇ ಪದೇ ಯಾವ್ದೋ ಒಂದು ಕೆಮಿಕಲ್ ಒಂದ್ಸಲಿ ಹೊಡೆದಾಗ ಚೂರ್ ಕಂಟ್ರೋಲಿಗೆ ಬರುತ್ತೆ, ಅದನ್ನೇ ನಾವು ಮತ್ತೆ ಮತ್ತೆ ಮಾಡಬಾರ್ದು. ನೆಕ್ಸ್ಟ್ ಕೆಮಿಕಲ್ನ ಚೇಂಜ್ ಮಾಡ್ಬೇಕು ರೈತರು. ಈ ಬಾರಿ ಒಂದು ಎ ಅನ್ನ ಕೆಮಿಕಲ್ ಕೊಟ್ಟಿದ್ರೆ ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ರೈತರು ಬಿ ಅನ್ನ ಕೆಮಿಕಲ್ ಕೊಡಬೇಕು. ಎ ಕೊಟ್ಟಾಗ ಕಂಟ್ರೋಲ್ ಬಂದಿದೆ ಅನ್ನ ಮಾತ್ರಕ್ಕೆ ಮತ್ತೆ ಅವ್ರು ಏನೇ ಕೊಡ್ತಾ ಹೋಗ್ತಾರೆ ಅಂತಂದ್ರೆ ಅದೇನಾಗುತ್ತೆ, ಅದು ರೆಸಿಸ್ಟೆನ್ಸ್ ಬೆಳೀತಾ ಹೋಗುತ್ತೆ ಆ ಹುಳಗಳಿಗೆ. ಆ ಎಲೆ ಮುರುಟು ರೋಗಕ್ಕೆ ನಮ್ಮ ರೈತರು ಏನ್ ಮಾಡ್ಬೇಕು ಅಂತಂದ್ರೆ, ಇಮಿಡಾಕ್ಲೋಪ್ರಿಡ್ ಮತ್ತೆ ಫಿಪ್ರೋನಿಲ್ ಅಂತ ಕೆಲವು ಔಷಧಿಗಳಿದ್ದಾವೆ. ಇವನ್ನ ಮುಂಜಾಗ್ರತಾ ಕ್ರಮವಾಗಿ ಒಂದು 1/2 ml ಇಮಿಡಾಕ್ಲೋಪ್ರಿಡ್, 1/2 ml ಫಿಪ್ರೋನಿಲ್, 1 ml/L ಆಗುತ್ತೆ. 1 L ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಮತ್ತೆ ಕೆಲವು ಇನ್ಸ್ಕ್ಯಾಲಿಸ್ ಅಂತ ಒಂದು ಕೆಮಿಕಲ್ ಇದೆ, ಅದು 1 ml/L ಹಾಕೊಂಡಿದ್ರೆ ಬಿಳಿನೊಣನ ಕಂಟ್ರೋಲ್ ಮಾಡಬಹುದು. ಎಲ್ಲ ವಿಚಾರಗಳ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆನ ರೈತರು ಬರ್ಕೋಬಹುದು, 7019-2505-01. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 7019-2505-01. ಒಳ್ಳೆಯದು ಡಾಕ್ಟರ್ ರಾಜೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಚಳಿಗಾಲದ ತರಕಾರಿ ಬೆಳೆಗಳ ಸಮಗ್ರ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಚಳಿಗಾಲದ ತರಕಾರಿ ಬೆಳೆಗಳ ಸಮಗ್ರ ಬೇಸಾಯ ಈ ಕುರಿತು ಅರಕುಗೂಡು ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿಮಲ್ ಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಪೌಷ್ಟಿಕ ಕೈತೋಟ ಈ ಕುರಿತು ಹಾಸನ ತಾಲೂಕು ಕಂದಲಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿಮಲ್ ಸೂದನ್. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा